ಹಾಗೂ ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯುವ ಗ್ರಾಹಕರು ಸ್ಮಾರ್ಟ್ ಮೀಟರ್ ಅಳವಡಿಸಲು ಬೆಸ್ಕಾಂ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹವಾಮಾನ ರಕ್ಷಣೆಗಾಗಿ ಬದಲಾವಣೆ ತರೋಣ, ಹಸಿರನ್ನು ಉಳಿಸೋಣ, ನಮ್ಮ ನಾಡ ಕಾಪಾಡೋಣ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಆತ್ಮೀಯ ಕೇಳುವರೆ, ಹವಾಮಾನ ಮಿತ್ರ ನಮ್ಮ 5ನೇ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ಅವರು ಮಾಹಿತಿಯನ್ನು ನೀಡ್ತಾರೆ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ವತಿಯಿಂದ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಹಮ್ಮಿಕೊಂಡಿರತಕ್ಕಂಥ ಈ ಹವಾಮಾನ ಮಿತ್ರ ಕಾರ್ಯಕ್ರಮ ಬಹಳ ಸೊಗಸಾಗಿ ಬರ್ತಾ ಇದೆ. ತಾವೆಲ್ಲ ಇದಕ್ಕೆ ಬಹಳ ಉತ್ತೇಜನ ನೀಡ್ತಾ ಇದ್ದೀರಾ, ಅದಕ್ಕೆ ತಮ್ಮೆಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ತಮಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಹವಾಮಾನ ಕಾರ್ಯಯೋಜನೆ 2024 ಏನಿದೆ, ಆ ಕಾರ್ಯಯೋಜನೆಯಲ್ಲಿ ಸುಮಾರು 12 ಇಲಾಖೆಗಳ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂಥ ಕಾರ್ಯಾಂಶಗಳು, ಸುಮಾರು 300 ಕಾರ್ಯಾಂಶಗಳ ಬಗ್ಗೆ ನಾವು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಬೇಕಾಗಿರತಕ್ಕಂಥ ಒಂದು ಅಂಶಗಳನ್ನು ಈ ಕಾರ್ಯಯೋಜನೆಯಲ್ಲಿ ತಿಳಿಸಲಾಗಿದೆ. ಅದರ ಪ್ರಕಾರ ನಾವು ಬಹಳ ಮುಖ್ಯವಾಗಿ ಏನು ಈ ಒಂದು ಹವಾಮಾನ ಬದಲಾವಣೆ ಕುರಿತಾಗಿ ಯಾವ ರೀತಿ ಜನಸಾಮಾನ್ಯರು ಹೊಂದ್ಕೋಬೇಕಾಗುತ್ತೆ, ಮತ್ತು ಈ ಒಂದು ಇಲಾಖೆಗಳು ಯಾವ ರೀತಿಯಾದಂಥ ಕಾರ್ಯಯೋಜನೆಗಳನ್ನು ಒಂದು ಸ್ಥಳೀಯ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಗಣನೀಯವಾಗಿ ಈ ಅಂಶಗಳನ್ನೆಲ್ಲ ಪರಿಗಣಿಸಿ ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ನಾವು ಯೋಚಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಏನು ಒಂದು ಪ್ರಮುಖ 12 ಇಲಾಖೆಗಳಿದೆ, ಅವರು ಪ್ರಮುಖ ಕಾರ್ಯಾಂಶಗಳ ಸೂಚಕಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಸೂಚಕಗಳ ಪ್ರಕಾರ ಯಾವ್ಯಾವ ರೀತಿಯಾಗಿ ಗ್ರಾಮೀಣ ಮಟ್ಟದಲ್ಲಿ ಅವನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಆಯಾ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವರು ಈ ಒಂದು ಕಾರ್ಯಯೋಜನೆ ಅನುಷ್ಠಾನ ಮಾಡಬೇಕಾದ್ರೆ ಪ್ರಮುಖ ಕಾರ್ಯ ಸೂಚಕಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಒಂದು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಎಲ್ರಿಗೂ ತಿಳಿಸ್ಕೊಡ್ತಾರೆ. ಆ ಒಂದು ಕಾರ್ಯಕ್ರಮ ಒಂದು ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದರೆ, ಇನ್ನೊಂದು ಕಡೆ ನಾವು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಈ ಒಂದು ಕಾರ್ಯಯೋಜನೆಗೆ ಕುರಿತಂತೆ ಈ ಒಂದು ಪ್ರಮುಖ ಕಾರ್ಯಾಂಕ ಸೂಚಕಗಳೇನಿದೆ ಅವುಗಳನ್ನು ಅನುಷ್ಠಾನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬಂದಿದ್ದೀವಿ. ಈಗಾಗಲೇ ನಾವು 31 ಜಿಲ್ಲೆಗಳಲ್ಲೂ ಸಹ ಈ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ತರಬೇತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿದ್ದೀವಿ. ಇದ್ರ ಪ್ರಕಾರ ಸ್ಥಳೀಯವಾಗಿ ಯಾವುದಾದ್ರೂ ಕಾರ್ಯಯೋಜನೆಯಲ್ಲಿ ಬಿಟ್ಟಿರತಕ್ಕಂಥ ಒಂದು ಅಂಶಗಳಿರ್ಬೋದು, ಚಟುವಟಿಕೆಗಳಿರ್ಬೋದು, ಅಂಥದನ್ನು ಸಹ ಅವ್ರ ಕಡೆಯಿಂದ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಒಟ್ಟಾರೆಯಾಗಿ ಸ್ಥಳೀಯ ಮಟ್ಟದಲ್ಲಿ ಸಹ ಇದು ಕಾರ್ಯಯೋಜನೆಯಲ್ಲಿ ಅಳವಡಿಸ್ಕೋಬೇಕಾದಂಥ ಒಂದು ಗುರಿ ಇಟ್ಕೊಂಡು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳಲ್ಲೂ ಸಹ ಅಧಿಕಾರಿಗಳಿಂದ ಸ್ಥಳೀಯವಾಗಿ ಯಾವ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಹವಾಮಾನ ಬದಲಾವಣೆ ಅನುಗುಣವಾಗಿ ಅನುಸರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ಈ 4ನೇ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂಥ ಒಂದು ಅಂಶಗಳೇನಿದೆ ಅದರ ಬಗ್ಗೆ ಶ್ರೋತೃಗಳು ಕೊಟ್ಟಿರತಕ್ಕಂಥ ಅಭಿಪ್ರಾಯಗಳ ಮೇಲೆ ವಿಶ್ಲೇಷಣೆ ಮಾಡಿ ಅದಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ವಹಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ತದನಂತರದಲ್ಲಿ ಈ ಒಂದು ಅರಣ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ಸಹ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಡ್ತಾರೆ. ಈಗ ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂಥ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು 4ನೇ ಒಂದು ಕಾರ್ಯಕ್ರಮದಲ್ಲಿ ಶ್ರೋತೃಗಳು ವ್ಯಕ್ತಪಡಿಸಿದಂಥ ಅಭಿಪ್ರಾಯಗಳಿಗೆ ಉತ್ತರಗಳನ್ನು ತಮಗೆ ನೀಡ್ತಾರೆ. ಅದಾದ ನಂತರ ನಾನು ಹೇಳಿದಾಗೆ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸವಿರವಾಗಿ ಯಾವ ಯಾವ ರೀತಿಯಾದಂಥ ಯೋಜನೆಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಹವಾಮಾನ ಮಿತ್ರ ಸರಣಿಯ 5ನೇ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯದಿಂದ ಅರಣ್ಯಗಳ ಮೇಲೆ ಉಂಟಾಗುವ ಪರಿಣಾಮ ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾ ಶಾಬಾಜ್ ನೂರಿ ಅವರು ಮಾತನಾಡುತ್ತಾರೆ. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಡಾ ಶಹಬಾಜ್ ನೂರಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಭಾರತದ ಅರಣ್ಯಗಳ ಮೇಲೆ ಹವಾಮಾನದ ವೈಪರೀತ್ಯದ ದುಷ್ಪರಿಣಾಮ ಮತ್ತು ತಡೆಗಟ್ಟುವ ಕ್ರಮಗಳ ಎಂಬ ವಿಷಯದ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಹವಾಮಾನದಲ್ಲಿನ ವೈಪರೀತ್ಯ ಅರಣ್ಯ ಪ್ರದೇಶಗಳ ಮೇಲೆ ಉಂಟು ಮಾಡುತ್ತಿರುವ ದುಷ್ಪರಿಣಾಮ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ನಮಗೆಲ್ಲ ತಿಳಿದ ಸಂಗತಿ. ಅದು ಕೇವಲ ಅರಣ್ಯದ ಮೇಲಷ್ಟೇ ಅಲ್ಲ, ಭೂಮಂಡಲದಲ್ಲಿ ವಾಸಿಸುತ್ತಿರುವ ಸಕಲ ಜೀವರಾಶಿಗಳ ಮೇಲೆಯೂ ದುಷ್ಪರಿಣಾಮ ಉಂಟು ಮಾಡುತ್ತಲಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಹಾಗಾದರೆ ಇದರಿಂದ ಹೊರಬರುವ ಮಾರ್ಗೋಪಾಯಗಳು ಯಾವುವು, ಪರಿಹಾರ ಏನು ಎಂಬುತ್ಯಾದಿ ಸಂಗತಿಗಳ ಕುರಿತಾದ ಗಹನವಾದ ಚಿಂತನೆ ಇಂದಿನ ಅಗತ್ಯತೆಯಾಗಿದೆ. ಈ ಕುರಿತಾಗಿಯೇ ಇಂದು ನಾನು ಮಾತನಾಡಲಿದ್ದೇನೆ. ಇಂದು ಹವಾಮಾನ ವೈಪರೀತ್ಯ ಕೇವಲ ವಿಜ್ಞಾನ ಅಥವಾ ಸರ್ಕಾರದ ನೀತಿಯಾಗಿ ಉಳಿದಿಲ್ಲ. ಬದಲಿಗೆ ಅದು ಒಬ್ಬ ಸಾಮಾನ್ಯ ನಾಗರಿಕ ಮತ್ತು ನಮ್ಮ ನೆಲ, ಜಲ, ಮರ ಹಾಗೂ ಸಕಲ ಜೀವರಾಶಿಗಳ ಅಳಿವು ಉಳಿವಿನ ಪ್ರಶ್ನೆಯಾಗುವುದಲ್ಲದೆ ಜ್ವಲಂತ ಸಮಸ್ಯೆಯಾಗಿ ನಮ್ಮೆಲ್ಲರ ಎದುರುಗಿದೆ. ಆದ್ದರಿಂದ ಅದನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗುತ್ತದೆ. ಕರ್ನಾಟಕದ ಅರಣ್ಯಗಳು ನಮ್ಮ ಸಾಂಸ್ಕೃತಿಕ ಭಾಗವಾಗಿವೆ. ಕರಾವಳಿ ಕರ್ನಾಟಕದ ಸಮುದ್ರದ ಕಡಲಿ ತೀರದಿಂದ ಹಿಡಿದು ಪಶ್ಚಿಮ ಘಟಕಗಳ ಹಸಿರು ಬೆಟ್ಟಗಳು, ಕಲ್ಯಾಣ ಕರ್ನಾಟಕದ ಎಲೆ ಉದುರುವ ಅರಣ್ಯಗಳವರೆಗೆ ಈ ಅರಣ್ಯಗಳು ಕೇವಲ ಹಸಿರು ಪ್ರದೇಶಗಳಲ್ಲ, ಅವು ನಮ್ಮ ನಾಡಿನ ಉಸಿರು, ಜಲ ಸಂರಕ್ಷಣೆಯ ಮೂಲು, ಲಕ್ಷಾಂತರ ಜೀವ ಪ್ರಭೇದಗಳಿಗೆ ನೆಲೆಯಾಗಿವೆ. ಬಹಳ ಮುಖ್ಯವಾಗಿ ಇವು ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂವೇದನೆಗಳೇ ಕೇಂದ್ರಗಳಾಗಿವೆ. ಆದರೆ ಇಂದು ಈ ಅರಣ್ಯಗಳು ಒಂದು ನಿಶಬ್ದ ಅಪಾಯದ ಎದುರಾಗಿ ನಿಂತಿವೆ. ಅದಕ್ಕೆ ಕಾರಣ ಹವಾಮಾನ ವೈಪರೀತ್ಯ. ಈ ಪದವನ್ನು ನಾವು ಎಲ್ಲೆಂದರಲ್ಲಿ ಕೇಳುತ್ತೇವೆ. ಈಗ ಅದು ತಮ್ಮ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ನೂತನ ಸಾಮಾನ್ಯ ವಾತಾವರಣವಾಗಿದೆ. ಇದನ್ನು ನಾವು ನಿಧಾನವಾಗಿ ಅರಿಯದೆ ಒಪ್ಪಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಹವಾಮಾನ ವೈಪರೀತ್ಯ ಜಾಗತಿಕ ಅಥವಾ ಪ್ರಾದೇಶಿಕ ಹವಾಮಾನ ಮಾದರಿಯಲ್ಲಿ ದೀರ್ಘಾವಧಿಯ ಬದಲಾವಣೆಯಾಗಿದೆ. ವಿಶೇಷವಾಗಿ ಹಸಿರುಮನೆ ಅನಿಲಗಳಾದ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಿಕ್ ಆಕ್ಸೈಡ್ನಂಥ ಅನಿಲಗಳಾದ ಹೆಚ್ಚಳದ ಪರಿಣಾಮಯವಾಗಿ ಊಹೆಗೂ ಮೀರಿ ಹವಾಮಾನ ವೈಪರೀತ್ಯವಾಗಿದೆ. 2024 ಹೊತ್ತಿಗೆ ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಮಟ್ಟವು 4-30 PPM ಮೀರಿದ್ದು ಇದು 8 ಲಕ್ಷ ವರ್ಷಗಳಲ್ಲೇ ಅತ್ಯಧಿಕವಾಗಿದೆ. ಈ ಹೆಚ್ಚುವರಿ ಇಂಗಾಲವು ಹೆಚ್ಚು ಶಾಖವನ್ನು ಸೆರೆಹಿಡಿಯುತ್ತದೆ. ಕೈಗಾರಿಕಾ ಪೂರ್ವ ಯುಗದಿಂದ ಜಾಗತಿಕ ತಾಪಮಾನವನ್ನು ಸುಮಾರು 1.2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸುತ್ತದೆ. ಕರ್ನಾಟಕದಾದ್ಯಂತ ಅನಿಯಮಿತ ಮಳೆ ಮತ್ತು ಚಳಿಗಾಲದಲ್ಲಿ ಬೇಸಿಗೆಯೇ ಅನುಭವ. ಅರಣ್ಯ ಮರಗಳ ವಿಳಂಬ ಅಥವಾ ಮುಂಚಿತವಾಗಿ ಹೊಳೆಬಿಡುವಿಕೆ, ಹೆಚ್ಚುತ್ತಿರುವ ತಾಪಮಾನ ಮತ್ತು ಆಗಾಗ್ಗೆ ಕಾಡ್ಗಿಚ್ಚು ಕಾರಣವಾಗುವ ದೀರ್ಘ ಉಗ್ನ ಅವಧಿಗಳು, ಹವಾಮಾನದ ಒತ್ತಡದಿಂದಾಗಿ ಕೀಟಬಾಧೆಗೆ ಮರಗಳು ರೋಗಕ್ಕೆ ತುತ್ತಾಗಿ ದುರ್ಬಲಗೊಳ್ಳುತ್ತಿವೆ. ಬೆಟ್ಟ ಮತ್ತು ಶೋಲಾ ಅರಣ್ಯಗಳ ಸೂಕ್ಷ್ಮ ಪ್ರಭೇದಗಳು ಅಳಿವನ್ನು ಅನುಭವಿಸುತ್ತಿವೆ. ಮರಗಳು ಪುನರುತ್ಪಾದನೆಯು ತೇವಾಂಶದ ನಷ್ಟ ಮತ್ತು ಬೀಜ ಮೊಳಕೆಯೊಡೆಯುವಲ್ಲಿ ವಿಫಲವಾದ ಕಾರಣ ಒಣ ಪ್ರದೇಶಗಳಲ್ಲಿ ನಿಧಾನವಾಗುತ್ತಿದೆ ಮತ್ತು ಕಾಡುಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲದ ಬಿಡುಗಡೆ ಇಂಗಾಲದ ಸಿಂಕ್ ತಗ್ಗಿಸುವಿಕೆಗೆ ಅಡ್ಡಿಪಡಿಸುತ್ತದೆ. ಇಂದು ಸಣ್ಣ ಮಕ್ಕಳಿಂದ ಹಿಡಿದು ನಾಗರಿಕವರೆಗೆ ಪ್ರತಿಯೊಬ್ಬರೂ ಹವಾಮಾನ ವೈಪರೀತ್ಯದಿಂದ ಉಂಟಾಗುವ ದುಷ್ಪರಿಣಾಮ ಬಗ್ಗೆ ತಿಳಿದಿದ್ದಾರೆ. ಹವಾಮಾನ ವೈಪರೀತ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಪಡುವ ಸಂಗತಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಇನ್ನೂ ಎಷ್ಟು ಅಧ್ಯಯನಗಳು, ವರದಿಗಳು ಮತ್ತು ಸಂವಾದಗಳು ನಡೆಯಬೇಕು. ಇದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಮುಂಗಾರಿನ ಮಾದರಿಗಳನ್ನು ನಿಯಂತ್ರಿಸುವ ಅರಣ್ಯಗಳು ಹಿಂದಿನ ವರ್ಷಗಳಲ್ಲಿ ಮಳೆಯು ಕಡಿಮೆ ಅಥವಾ ವಿಳಂಬವಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಪ್ರಸಕ್ತ ವರ್ಷದಲ್ಲಿ ಮಳೆ ಸಾಮಾನ್ಯಕ್ಕಿಂತ ಮುಂಚಿತವಾಗಿ ಬಂದು ನೈಸರ್ಗಿಕ ಲಯವನ್ನು ತಪ್ಪಿಸಿದೆ. ಇದು ಕೃಷಿ ಚಕ್ರದಿಂದ ಹಿಡಿದು ನೀರಿನ ಲಭ್ಯತೆವರೆಗೆ ಇಡೀ ಕೃಷಿ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತಿದೆ. ಜೇನುನೋಣಗಳು ಮತ್ತು ಚಿಟ್ಟೆಗಳ ಪರಾಗಸ್ಪರ್ಶವು ಹೂವು ಅರಳವು ವೇಳೆಯಲ್ಲಿನ ಬದಲಾವಣೆಗಳೊಂದಿಗೆ ಹೆಣಗಾಡುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನಾಡಿಯಾಗಿರುವ ಔಷಧೀಯ ಸಸ್ಯಗಳು ಮತ್ತು ಇಂಧನ ಮರಗಳು ಬಳಲುತ್ತಿವೆ. ನಗರಗಳಲ್ಲಿ ಮರಗಳು ಕಣ್ಮರೆಯಾಗುದ್ದಂತೆ ತಾಪಮಾನ ಹೆಚ್ಚುತ್ತಿದ್ದು ನೆರೆಹೊರೆಯ ನಗರಗಳು ಶಾಖದ ದ್ವೀಪಗಳಾಗಿ ಪರಿವರ್ತಿಸುತ್ತಿವೆ. ಅರಣ್ಯ ಅವಲಂಬಿತ ಬುಡಕಟ್ಟುಗಳು ಹಸಿವು, ಆರೋಗ್ಯ ಮತ್ತು ಸ್ಥಳಾಂತರದ ಸಮಸ್ಯೆಗಳು ಎದುರಿಸುತ್ತಿವೆ. ಅರಣ್ಯನಾಶವು ನಮ್ಮ ಇಂಗಾಲದ ಸಾಲದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತಿದ್ದು ಪರಿಸರ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತಿದೆ. ಇದೆಲ್ಲವೂ ಕರ್ನಾಟಕದಲ್ಲಿ ನಡೆಯುತ್ತಿದೆ. ನಿಮಗೆ ಒಂದು ಸರಳ ಉದಾಹರಣೆಯನ್ನು ಹೇಳುವುದೆಂದರೆ ಹೆಚ್ಚಿನ ತಾಪಮಾನಕ್ಕೆ ಒಡ್ಡಿಕೊಂಡ ಕಲ್ಯಾಣ ಕರ್ನಾಟಕ ಪ್ರದೇಶದ ಬೇವಿನ ಮರಗಳು ಹೆಚ್ಚು ತಾಪಮಾನವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೇವೆ. ಹೀಗಾಗಿ ಕಳೆದ ವರ್ಷ ರೈತರು ತಪ್ಪಿಸಿಕೊಂಡ ಮಳೆ ಮಾರ್ಚ್ ಏಪ್ರಿಲ್ನಲ್ಲಿ ಕಲ್ಯಾಣ ಕರ್ನಾಟಕದ ಜನರು ಬಿಸಿಲಿನ ತಾಪಮಾನದ ಹೆಚ್ಚಳದಿಂದ ನಲುಗುತ್ತಿದ್ದು ಉತ್ತರ ಕನ್ನಡದಿಂದ ಹಿಡಿದು ದಕ್ಷಿಣ ಕನ್ನಡದವರೆಗೆ ಅತಿವೃಷ್ಟಿಯಿಂದಾಗಿ ಉಂಟಾದ ಪ್ರವಾಹ, ನೀರಿಂದ ಹರಡುವ ರೋಗಗಳ ಹೆಚ್ಚಳ, ಇವು ಕೇವಲ ಸಹ ಘಟನೆಗಳಲ್ಲ, ಇವು ಪ್ರಕೃತಿಯ ಎಚ್ಚರಿಕೆಗಳು. ಕೆಲವು ಕಾಡುಗಳು ಇಂಗಾಲವನ್ನು ಹೀರಿಕೊಂಡು ತಾಪಮಾನವನ್ನು ತಗ್ಗಿಸುವ ಬದಲಿಗೆ ಕಾಡ್ಗಿಚ್ಚು, ಬರಗಾಲ ಮತ್ತು ಮಾನವ ಒತ್ತಡಗಳ ಹೆಚ್ಚಳಕ್ಕೆ ಕಾರಣಕರ್ತವಾಗುತ್ತಿವೆ ಎನ್ನುವ ಅಂಶ ಕೆಲವು ಅಧ್ಯಯನಗಳ ಮೂಲಕ ಸಾಬೀತವಾಗಿದೆ. ಕಳೆದ ವರ್ಷವಷ್ಟೇ ಈ ಒಂದು ದಶಕದಲ್ಲಿ ಕರ್ನಾಟಕವು 1200ಕ್ಕೂ ಹೆಚ್ಚು ಕಾಡ್ಗಿಚ್ಚಿನ ಘಟನೆಗಳನ್ನು ವರದಿ ಮಾಡಿದೆ. ಬಂಡೀಪುರ, ನಾಗರಹೊಳೆ, ಕೊಪ್ಪಳ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಅರಣ್ಯಗಳು ತೀವ್ರ ಹಾನಿಯಾಗಿವೆ. ಈ ಕುರಿತಾಗಿ ಆಳವಾದ ಚಿಂತನೆಯನ್ನು ಅಗತ್ಯತೆ ಇದೆ. ಬೆಳೆಯಲು 40-50 ವರ್ಷಗಳ ತೆಗೆದುಕೊಂಡ ಅರಣ್ಯವು ಕೇವಲ 2 ದಿನಗಳಲ್ಲಿ ಸುಟ್ಟು ಹೋಗುವುದಲ್ಲದೆ ಸುರಕ್ಷಿತವಾಗಿ ಸಂಗ್ರಹಿಸಲಾದ ಇಂಗಾಲವನ್ನು ಮತ್ತೆ ಗಾಳಿಗೆ ಬಿಡಲಾಗುತ್ತದೆ. ಆಗ ಅರಣ್ಯವು ವಾತಾವರಣವನ್ನು ತಂಪಾಗಿಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದು ಮನುಷ್ಯನ ಪತನದ ಸಂಕೇತವಾಗಿದೆ. ಆದರೆ ಹವಾಮಾನ ಬದಲಾವಣೆಯು ಕೇವಲ ತಾಪಮಾನಕ್ಕೆ ಸಂಬಂಧಿಸಿದ್ದಲ್ಲ, ಇದು ನೀರಿನ ವಿಷಯವೂ ಆಗಿದೆ. ಮಳೆಯ ಮಾದರಿಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಭೂಗತ ಜಲಚರಗಳಲ್ಲಿ ನೀರನ್ನು ಸಂಗ್ರಹಿಸುವಲ್ಲಿ ಅರಣ್ಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಆದರೆ ಬದಲಾಗುತ್ತಿರುವ ಹವಾಮಾನದೊಂದಿಗೆ ನಾವು ಒಣತೊರಗಳು, ಒಣಗಿದ ಕೊಳಗಳು ಮತ್ತು ಕಗ್ಗುತ್ತಿರುವ ನೀರಿನ ಮಟ್ಟವನ್ನು ನೋಡುತ್ತಿದ್ದೇವೆ. ಒಂದು ಕಾಲದಲ್ಲಿ ಸ್ಥಿರವಾದ ಮಳೆಗೆ ಹಸಿರುವಾಸಿಯಾಗಿದ್ದ ಪಶ್ಚಿಮ ಘಟಕ ಈಗ ಮೋಡ ಕವಿದ ವಾತಾವರಣದಿಂದ ಪ್ರವಾಹ ಪರಿಸ್ಥಿತಿಗಳು ಅಥವಾ ದೀರ್ಘಾವಧಿಯ ಒಣಹವೆಗಳಿಗೆ ಕಾರಣವಾಗುತ್ತಿದೆ. ನೀರಾವರಿ ಮತ್ತು ಕುಡಿಯುವ ನೀರು ಎರಡರ ಮೇಲೂ ಪರಿಣಾಮ ಬೀರುತ್ತಿದೆ. ಅರಣ್ಯಗಳ ಒತ್ತಡಕ್ಕೆ ಒಳಗಾಗಿ ವನ್ಯಜೀವಿಗಳು, ರೈತರು, ಅಂತಿಮವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರು ಬಳಲುತ್ತಿದ್ದಾರೆ. ಅರಣ್ಯ ರೋಗ ಇಂದು ಕೇವಲ ಅರಣ್ಯ ಇಲಾಖೆ ಅಥವಾ ಸರ್ಕಾರದ ಜವಾಬ್ದಾರಿಯಲ್ಲ. ಇದು ಹವಾಮಾನ ಸಮಸ್ಯೆ, ಕೃಷಿ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆ ಕೂಡ ಹೌದು. ಅರಣ್ಯ ವ್ಯವಸ್ಥೆಗಳು ಕುಸಿದರೆ ಅದರ ಪರಿಣಾಮವು ಆಹಾರ ಉತ್ಪಾದನೆ, ಸ್ಥಳೀಯ ಮಳೆ ಮತ್ತು ವಿದ್ಯುತ್ ಉತ್ಪಾದನೆಯ ಮೇಲೂ ಪರಿಣಾಮ ಬೀರುತ್ತದೆ. ಏಕೆಂದರೆ ಜಲವಿದ್ಯುತ್ತಿಗೆ ನೀರಿನ ಅಗತ್ಯವಿದೆ ಮತ್ತು ನೀರಿಗೆ ಕಾಡುಗಳ ಅಗತ್ಯವಿದೆ. ಒಂದು ಉದಾಹರಣೆಯನ್ನು ಉಲ್ಲೇಖಿಸಬೇಕೆಂದರೆ ರಾಯಚೂರು, ಬಳ್ಳಾರಿ, ಚಿತ್ರದುರ್ಗದಂತಹ ಕರ್ನಾಟಕದ ಒನವಲಯದಲ್ಲಿ ಬೆಳೆಗಳೊಂದಿಗೆ ಎಕರೆಗೆ 3 ಅಥವಾ 4 ಮರಗಳನ್ನು ನೆಡುವುದರಿಂದ ಮಣ್ಣಿನ ಸವೆತವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು, ಇಳುವರಿಯನ್ನು ಸುಧಾರಿಸಬಹುದು ಮತ್ತು ಬೇಸಿಗೆಯಲ್ಲಿ ನೆರಳು ಒದಗಿಸಬಹುದು ಎಂದು ಕೃಷಿ ಅರಣ್ಯಶಾಸ್ತ್ರದ ಪ್ರಯೋಗಗಳು ತೋರಿಸಿವೆ. ಬಹುತೇಕ ನಾಗರಿಕರಿಗೆ ಇದರ ತೀವ್ರ ಸ್ವರೂಪದ ದುಷ್ಪರಿಣಾಮದ ಬಗ್ಗೆ ತಿಳಿದಿರಬಹುದು. ಆದರೆ ನಮ್ಮ ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರಗಳು ಏನು ಮಾಡುತ್ತಿವೆ ಎನ್ನುವ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡದೇ ಇರದು. ವಾಸ್ತವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಮಹತ್ವದ ಕ್ರಮಗಳನ್ನು ಕೈಗೊಂಡಿವೆ. 1997 ಕ್ಯೋಟೋ ಶಿಷ್ಟಾಚಾರದ ದಿನಗಳಿಂದ ಹಿಡಿದು ಪಕ್ಷಗಳ ಸಮಾವೇಶದ ಶೃಂಗಸಭೆಯಲ್ಲಿ ನಿಯಮಿತವಾಗಿ ಭಾಗವಹಿಸುವ ಮೂಲಕ ಭಾರತವು ಪ್ರಬಲ ಭರವಸೆಗಳನ್ನು ನೀಡಿದೆ. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಅರಣ್ಯಗಳನ್ನು ಪುನಃಸ್ಥಾಪಿಸುವ ಮೂಲಕ ಬೃಹತ್ ಇಂಗಾಲದ ಹೊರಸೂಸುವಿಕೆಯ ತೀವ್ರತೆಯನ್ನು ಕಡಿಮೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಸಂವಿಧಾನಿಕವಾಗಿ ಭಾರತದ ಅರಣ್ಯ ಮತ್ತು ಪರಿಸರ ನೀತಿಗಳು ನಮ್ಮ ಭೂಮಿಯ ಕನಿಷ್ಠ ಶೇಕಡ 33% ಅರಣ್ಯ ಮತ್ತು ಮರಗಳಿಂದ ಅವೃತವಾಗಿರಬೇಕು ಎಂದು ಹೇಳುತ್ತೇವೆ. ಪ್ರಸ್ತುತ ನಾವು 24.6% ಅಷ್ಟು ಸಾಧಿಸುವ ಮೂಲಕ ಮುಂದಿನ ಹೆಜ್ಜೆಯನ್ನು ಗಟ್ಟಿಯಾಗಿ ಇಡುತ್ತಾ ಸಾಗುತ್ತಿದ್ದೇವೆ. ಈ ಗುರಿಗಳನ್ನು ಪೂರೈಸಲು ಸರ್ಕಾರಗಳು ನಾಶವಾದ ಅರಣ್ಯಗಳು ಮತ್ತು ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಪುನಃಸ್ಥಾಪಿಸಿರುವ ಗುರಿಯನ್ನು ಹೊಂದಿರುವ ಗ್ರೀನ್ ಇಂಡಿಯಾ ಮಿಷನ್ ಜಾರಿಗೆ ತಂದಿವೆ. ಮರಗಳನ್ನು ನೆಡಲು, ನೈಸರ್ಗಿಕ ಮತ್ತು ನಗರ ಅರಣ್ಯಗಳನ್ನು ಪುನರುತ್ಪಾದಿಸಲು, ನಮ್ಮಂಥ ರಾಜ್ಯಗಳಿಗೆ ಬೆಂಬಲ ನೀಡಲು ಕ್ಯಾಂಪ ಅಡಿಯಲ್ಲಿ 60,000 ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಅರಣ್ಯ ಗಿಡಗಳನ್ನು ಡಿಜಿಟಲೀಕರಣಗೊಳಿಸಲು ಪ್ರಾರಂಭಿಸಿದೆ. ಉಪಗ್ರಹ ದತ್ತಾಂಶದೊಂದಿಗೆ ನಕ್ಷೆ ಮಾಡಿ ಬೆಂಕಿ ಪೀಡಿತ ಪ್ರದೇಶಗಳನ್ನು ಪತ್ತೆ ಹಚ್ಚಲು ಡ್ರೋನ್ಗಳನ್ನು ಬಳಸಲಾಗುತ್ತಿದೆ. ಹವಾಮಾನ ಬದಲಾವಣೆಯ ಕುರಿತಾದ ನಮ್ಮ ರಾಜ್ಯ ಕ್ರಿಯಾ ಯೋಜನೆಯು ತೋಟಗಳಲ್ಲಿ ಹವಾಮಾನ ಸ್ಥಿತಿಸ್ಥಾಪಕ ಪ್ರಭೇದಗಳನ್ನು ಉತ್ತೇಜಿಸುತ್ತಿದ್ದೆ ಮತ್ತು ಅರಣ್ಯವನ್ನು ಜಲಾನಯನ ಪ್ರದೇಶ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಯೋಜಿಸುತ್ತಿದೆ. ಆದಾಗ್ಯೂ ಯೋಜನೆಗಳು ಮತ್ತು ನೀತಿಗಳು ಎಷ್ಟೇ ಪ್ರಭಾವಿಯಾಗಿ ರಚಿಸಲ್ಪಟ್ಟಿರೋ ಅದರಿಂದ ಸಸಿಗಳಿಗೆ ನೀರುಣಿಸಲು ಸಾಧ್ಯವಿಲ್ಲ. ಒಟ್ಟು ಭೂ ವಿಸ್ತರಣೆಯ 33% ಅರಣ್ಯದಿಂದ ಕೂಡಿರಬೇಕು ಎಂದು ಕಾನೂನು ಹೇಳುತ್ತದೆ. ಇದು ಸರ್ಕಾರ, ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತಿಗಳು, ವೈದ್ಯರು, ವಕೀಲರು, ಇಂಜಿನಿಯರ್ಗಳು, ಶಿಕ್ಷಕರು, ಪ್ರತಿಯೊಬ್ಬ ಉದ್ಯೋಗಿ, ಗ್ರಾಮಸ್ಥರು, ಸ್ಥಳೀಯ ನಾಗರಿಕರು, ಎನ್ಜಿಒಗಳು ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಒಳಗೊಂಡಂತೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಮರಗಳನ್ನು ನೆಡೆಯುವುದನ್ನು ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಗೆ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆ ಮತ್ತು ವನಮಹೋತ್ಸವದ ವಾರದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡೆಯುತ್ತೇವೆ. ಅರಣ್ಯ ನೆಡೆತೋಪು ಮಾತ್ರ ಸಮಸ್ಯೆಯನ್ನು ಪರಿಹರಿಸಬಹುದಾದರೆ ಈ ಹೊತ್ತಿಗೆ ನಾವು 33% ರಾಷ್ಟ್ರೀಯ ಹಸಿರು ಹೋದಿಕೆ ಗುರಿಯನ್ನು ಸಾಧಿಸಬಹುದಿತ್ತು. ಈ ಮರಗಳಲ್ಲಿ ಹೆಚ್ಚಿನವು ಮೊದಲು 2 ಬೇಸಿಗೆಯೊಳಗೆ ಸಾಯುತ್ತೇವೆ. ಕಾರಣ ಯಾವ ಪ್ರಭೇದವನ್ನು ನೆಡಬೇಕು, ಎಲ್ಲಿ ನೆಡಬೇಕು ಎನ್ನುವುದರ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಪ್ರಾಥಮಿಕ ತಿಳುವಳಿಕೆಯೂ ಇಲ್ಲ. ನೆಟ್ಟ ನಂತರ ಅವುಗಳಿಗೆ ನೀರುಣಿಸುವುದಿಲ್ಲ, ಅವುಗಳನ್ನು ದನಗಳ ಮೇಯುವುದರಿಂದ ರಕ್ಷಿಸುವುದಿಲ್ಲ. ಕನಿಷ್ಠ 2-3 ವರ್ಷಗಳವರೆಗೆ ಕೂಡ ನಾವು ನಿರ್ವಹಿಸುವುದಿಲ್ಲ. ಕೆಲವೊಮ್ಮೆ ನಾವು ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಅಡ್ಡಿಪಡಿಸುವ ಆಯಾ ಪ್ರದೇಶಕ್ಕೆ ಸೇರದ ಪ್ರಭೇದಗಳನ್ನು ನೆಡೆಯುತ್ತೇವೆ. ಕೆಲವು ಪ್ರದೇಶಗಳಲ್ಲಿ ಕಳಪೆ ಯೋಜಿತ ನಡೆತೋಪು ವಾಸ್ತವವಾಗಿ ಮೊದಲ ಅಪಾಯವನ್ನು ಹೆಚ್ಚಿಸುತ್ತಿವೆ ಮತ್ತು ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡುತ್ತಿವೆ. ಆದ್ದರಿಂದ ಸಸೆ ನಡೆಯುವುದಷ್ಟೇ ನಮ್ಮ ಗುರಿಯಾಗದೆ ನೆಟ್ಟ ಸಸಿಯ ರಕ್ಷಣೆಯು ನಮ್ಮ ಗುರಿಯಾಗಬೇಕು. ಮರಗಳನ್ನು ಎಣಿಸುವುದಷ್ಟೇ ಅಲ್ಲ, ಅವು ಬೆಳೆಯುವುದು ಖಾತ್ರಿಪಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಆದ್ದರಿಂದ ಹವಾಮಾನ ಬದಲಾವಣೆಯನ್ನು ನಾವು ಹೇಗೆ ತಗ್ಗಿಸಬಹುದು ಎಂಬುದರ ಕುರಿತು ಕೆಲವು ಕ್ರಮಗಳ ಬಗ್ಗೆ ಚಿಂತನೆ ನಡೆಸಬೇಕಿದೆ. ವೈಯಕ್ತಿಕ ಅಥವಾ ನಾಗರಿಕ ಮಟ್ಟದಲ್ಲಿ ವಿಜ್ಞಾನದ ಮಾರ್ಗದರ್ಶನದೊಂದಿಗೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಸಿವನ್ನು ನೆಡೆಯುವುದು, ತೆರೆದ ಪ್ರದೇಶಗಳಲ್ಲಿ ಘನತಾಜ್ಞ ಮತ್ತು ಪ್ಲಾಸ್ಟಿಕ್ ಅನ್ನು ಸುಡಿದಿರುವುದು, ಮಳೆ ನೀರಿನ ಕೊಯ್ಲು ಮಾಡುವುದು, ಶುದ್ಧ ಶಕ್ತಿಯ ಬದಲಿಸುವುದು, ಕಾಗದ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಇವೆಲ್ಲವೂ ನಮ್ಮ ಹವಾಮಾನ ವ್ಯವಸ್ಥೆಯ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೇವೆ. ಇದೆಲ್ಲ ಸಾಧ್ಯವಾಗಿಸಬೇಕಾದರೆ ವೈಯಕ್ತಿಕ ಮಟ್ಟದಲ್ಲಿ ಕ್ರಿಯೆ ಅನುಷ್ಠಾನವಾಗದೆ ಸಮುದಾಯದ ಸಹಭಾಗಿತ್ವವು ಬೇಕಾಗುತ್ತದೆ. ಇಡೀ ಗ್ರಾಮ ಪಂಚಾಯತಿ, ಶಾಲೆ, ಕಾಲೇಜುಗಳು, ವಿಶ್ವವಿದ್ಯಾಲಯ, ಎನ್ಜಿಒಗಳು ಪಾಳು ಬಿದ್ದು ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ಸ್ಥಳೀಯ ಸಸಿಗಳಿಂದ ಪುನರ್ಜೀವನಗೊಳಿಸಿದಾಗ ಬದಲಾವಣೆ ಗೋಚರಿಸುತ್ತದೆ. ಇವರೆಲ್ಲರೂ ಮುಂಚೂಣಿಯಲ್ಲಿದ್ದು ಅರಣ್ಯ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಬೇಕಾಗುತ್ತದೆ. ಸ್ಥಳೀಯ ಆಡಳಿತದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಕಚೇರಿಗಳು, ನಗರ ನಿಗಮಗಳು ಮತ್ತು ಅರಣ್ಯ ಶ್ರೇಣಿಗಳು ಜಿಲ್ಲಾ ಅಭಿವೃದ್ಧಿ ಯೋಜನೆಗಳ ಭಾಗವಾಗಿ ಹವಾಮಾನ ಸ್ಥಿತಿಸ್ಥಾಪಕ ಅರಣ್ಯಗಳನ್ನು, ನೀರಿನ ಬಜೆಟ್ಟು, ಕೃಷಿ ಮತ್ತು ವಿಪತ್ತು ಅಪಾಯ ಕಡಿತವನ್ನು ಸ್ಥಾಪಿಸಬೇಕು. ರಾಜ್ಯಮಟ್ಟದಲ್ಲಿ ಕರ್ನಾಟಕವು ಈಗಾಗಲೇ ಉಪಗ್ರಹವನ್ನು ಬಳಸಿಕೊಂಡು ಬೆಂಕಿ ಪೀಡಿತ ವಲಯಗಳನ್ನು ನಕ್ಷೆ ಮಾಡುವ ಮೂಲಕ ನೈಸರ್ಗಿಕ ಪುನರುತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಅರಣ್ಯೀಕರಣದಲ್ಲಿ ಹವಾಮಾನ ನಿರೋಧಕ ಮರ ಪ್ರಭೇದಗಳನ್ನು ಉತ್ತೇಜಿಸುವ ಮೂಲಕ ಪ್ರಗತಿಪರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದೆಲ್ಲದರ ಜೊತೆಗೆ ಅರಣ್ಯ ಇಲಾಖೆಯು ಕೃಷಿ ಅರಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸುತ್ತಿದ್ದಾರೆ. ಹವಾಮಾನ ಹಣಕಾಸು, ತಂತ್ರಜ್ಞಾನ ಹಂಚಿಕೆ ಮತ್ತು ಹೊರಸೂಸುವಿಕೆ ಕಡಿತಕ್ಕೆ ನ್ಯಾಯಯುತ ಸಮಯಾವಧಿಯನ್ನು ಪ್ರತಿಪಾದಿಸುವಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಅಂತಾರಾಷ್ಟ್ರೀಯ ನೆರವು ಮಾತ್ರ ಅರಣ್ಯಗಳನ್ನು ಉಳಿಸುವುದಿಲ್ಲ. ನಮಗೆ ಬೇಕಾಗಿರುವುದು ನಮ್ಮ ಹಳ್ಳಿಗಳು ಮತ್ತು ನಗರಗಳಲ್ಲಿ ಬೀರೂರಿರುವ ವಿಜ್ಞಾನದಿಂದ ಮಾರ್ಗದರ್ಶಿಸಲ್ಪಟ್ಟ, ನೀತಿಯಿಂದ ಬೆಂಬಲಿತವಾದ ಮತ್ತು ನಾಗರಿಕರಿಂದ ನಡೆಸಲ್ಪಟ್ಟ ಹವಾಮಾನ ಚಳುವಳಿ. ಹವಾಮಾನ ವೈಪರೀತ್ಯ ನಿಜವಾದ ಅರ್ಥದಲ್ಲಿ ತಗ್ಗಿಸಲು ನಮ್ಮಲ್ಲಿ ಅಗತ್ಯವಾಗಿ ಆಗಬೇಕಾದ ಬದಲಾವಣೆಗಳೆಂದರೆ ಕೇವಲ ಪ್ರತಿಕ್ರಿಯೆ ಈಸದೆ ವರ್ತಿಸುವ ನಾಗರಿಕರು, ಕೇವಲ ಗಿಡ ನೆಡುವುದಷ್ಟೇ ಅಲ್ಲ ರಕ್ಷಿಸುವ ಸಮುದಾಯಗಳು, ಕೇವಲ ಘೋಷಿಸುವುದಿಲ್ಲ ಅನುಷ್ಠಾನಗೊಳಿಸುವ ಸರ್ಕಾರ ಮತ್ತು ಸ್ಪರ್ಧಿಸುವ ಜಾಗತಿಕ ನಾಯಕರಲ್ಲ ಸಹಕರಿಸುವವರು. ಇದು ಪರಿಸರದ ಸಮಸ್ಯೆಯಲ್ಲ, ನಮ್ಮ ಸಮಸ್ಯೆಯಾಗಿದೆ, ಸಾಮಾನ್ಯ ಜನರ ಸಮಸ್ಯೆ. ನೀರು, ಆಹಾರ, ಗಾಳಿ, ಆರೋಗ್ಯ ಮತ್ತು ನಮ್ಮ ಆರ್ಥಿಕೀಯ ಸಮಸ್ಯೆಯಾಗಿದೆ. ಕಾಲ ಸರಿದಂತೆ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಆದ್ದರಿಂದ ಪರಿಹಾರದತ್ತ ಚಿಂತನೆ ನಡೆದಿರುವುದು ಫಲಶ್ರುತಿಯಾಗಿ ನಮ್ಮ ಕಣ್ಣಿಗೆ ಪರಿಹಾರದ ಮಾರ್ಗೋಪಾಯಗಳು ಗೋಚರಿಸುತ್ತಿವೆ. ಅದು ಸಾಧ್ಯವಾಗುವುದು ನಾವೆಲ್ಲರ ಒಕ್ಕೋಲರಿಂದ ಕೈಜೋಡಿಸಿದಾಗ ಮಾತ್ರ. ಹವಾಮಾನ ಬದಲಾವಣೆ ನೂತನ ಸಾಮಾನ್ಯ ಸಂಗತಿ. ಅದಕ್ಕೆ ಅರಣ್ಯಗಳು ನಿಷ್ಕ್ರಿಯ ಬಲಿಪಶುಗಳಲ್ಲ, ಬದಲಿಗೆ ಅವು ಪರಿಹಾರಗಳಾಗಿವೆ. ಆದರೆ ನಾವು ಬುದ್ಧಿವಂತಿಕೆ, ಸ್ಥಿರತೆ ಮತ್ತು ಸಮುದಾಯ ಮನೋಭಾವದಿಂದ ವರ್ತಿಸಿದರೆ ಮಾತ್ರ ಅರಣ್ಯಗಳು ಇದಕ್ಕೆ ಪರಿಹಾರ ಮಾರ್ಗಗಳಾಗಲು ಸಾಧ್ಯ. ಇಷ್ಟು ಹೇಳಿ ನಾನು ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 5ನೇ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯದಿಂದ ಅರಣ್ಯಗಳ ಮೇಲೆ ಉಂಟಾಗುವ ಪರಿಣಾಮ ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾ ಶಹಬಾಜ್ ನೂರಿ ಅವರು ಮಾತನಾಡಿದರು. ಈ ಒಂದು ಏನು ಅನಿಸಿಕೆಗಳು ಬಂದಿದೆ ಶ್ರೋತೃಗಳಿಂದ, ಅದರ ವಿಶ್ಲೇಷಣೆಯನ್ನು ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು ಮಾಡಿದ್ದಾರೆ. ಸಂಸ್ಥೆ ವಿಜ್ಞಾನಿಗಳು ಅವರು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. 13ನೇ ತಾರೀಕು ಜೂನ್ ನಡೆದಿದ್ದ ಕಾರ್ಯಕ್ರಮದಲ್ಲಿ ನಮ್ಮ ಸಾಕಷ್ಟು ಜನ ನಮಗೆ ಅವ್ರ ವಿಚಾರನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ಬಹಳ ಧನ್ಯವಾದಗಳು. ಅಮರೇಶ್ ಕೊಪ್ಪಳ ಇಂದ ಹೇಳ್ತಾರೆ, ಈ 13ನೇ ತಾರೀಕು ಜೂನ್ ನಡೆದಿದ್ದ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಮಳೆ ಮೇಲೆ ಸಿಕ್ಕಿದೆ. ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು IMD ಸಾಕಷ್ಟು ವಿಚಾರ ನಮಗೆ ತಿಳಿಸಿದ್ದಾರೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ಆಮೇಲೆ ಸಾಕಷ್ಟು ರೈತರಿಗೂ ಇದು ಬಹಳ ಉಪಯೋಗ ಆಗಿದೆ ಅಂತ ಅವರು ತಿಳಿಸಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ಈ ಭತ್ತ ಕುಯಿಲಿಗೆ ಬಂದಿದೆ, ಸೊ ಭತ್ತ ಕೊಯ್ಲುವಾಗ ಮಳೆ ಬರಬಾರ್ದು. ಸೊ ಹಾಗಾಗಿ ನಮಗೆ ಯಾವಾಗ ನಾವು ರೆಡಿ ಮಾಡ್ಕೋಬೋದು ಈ ಭತ್ತ ಕೊಯ್ಲಿಕ್ಕೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇನ್ನೊಂದು ಏನಂದರೆ, ನಮಗೆ ರೆಡ್ ಅಲರ್ಟು ಯೆಲ್ಲೋ ಅಲರ್ಟ್ ಬಗ್ಗೆ ಜಾಸ್ತಿ ನಮಗೆ ಮಾಹಿತಿ ಗೊತ್ತಿರಲಿಲ್ಲ, ಅದರದ್ದು ನಮಗೆ ಮೀನಿಂಗು ಗೊತ್ತಿರಲಿಲ್ಲ. ಸೊ ಈ ಕಾರ್ಯಕ್ರಮದಿಂದ ನಮಗೆ ಸಾಕಷ್ಟು ಇದ್ರ ಮೇಲೂ ಮಾಹಿತಿ ಸಿಕ್ಕಿದೆ. ಧನ್ಯವಾದಗಳು. ವಿಶ್ವನಾಥ್ ಮುಗ್ಗಿ ವಿಲೇಜ್ ಹಾಸನ್ ಇಂದ ಏನು ಹೇಳ್ತಾರೆ ಅಂದರೆ, ನಿಮ್ಮದು ಏನು ಮಾಹಿತಿ ಇದೆ ಮಳೆ ಮೇಲೆ ಅದು ಬಹಳ ನಮಗೆ ಉಪಯೋಗ ಆಯಿತು. ಯಾಕೆಂದರೆ ನಾವು ಸಾಕಷ್ಟು ಕೃಷಿ ಚಟುವಟಿಕೆನ ಈಗ ಅನುಸರಿಸ್ತಾ ಇದ್ದೀವಿ. ಆಮೇಲೆ ನಾವು ಈಗ ಪ್ಲಾಂಟಿಂಗು ಮಾಡಬೇಕು ಪ್ಲಸ್ ಸೋಯಿಂಗು ಮಾಡಬೇಕು. ಸೊ ಈ ಮಳೆ ಮಾಹಿತಿಯಿಂದ ನಮಗೆ ಸಾಕಷ್ಟು ಉಪಯೋಗ ಆಗಿದೆ. ಇದು ಈ ಥರ ಎಲ್ಲ ರೈತರಿಗೂ ನಮ್ಮ ಕರ್ನಾಟಕದಲ್ಲಿ ಇದರಿಂದ ಸಾಕಷ್ಟು ಅನುಕೂಲ ಆಗಿದೆ. ಆಮೇಲೆ ಹನುಮಂತ್ ಎಂ ಪೂಜಾರಿ ಅವರು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಿಂದ ಹೇಳ್ತಾರೆ ದಟ್ ನನಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ತು ಹೆಬ್ಬಗೋಡಿಯಿಂದ. ಸೊ ನಮ್ಮ ಸ್ಥಳಕ್ಕೆ ಇದು ಬಹಳ ಪ್ರಾಕ್ಟಿಕಲ್ಲು ಆಮೇಲೆ ಬಹಳ ಯೂಸ್ಫುಲ್ ಇನ್ಫಾರ್ಮೇಷನ್ನು ಈ ಕಾರ್ಯಕ್ರಮದ ನಮಗೆ ಸಿಕ್ಕಿದೆ. ಇದು ಏನು ಮಾಡಬೇಕಂದ್ರೆ, ನಾವು ಬೆಳೆ ಆಮೇಲೆ ಕೃಷಿ ಚಟುವಟಿಕೆನ ಈ ಪರಿಸರ ವೈಪರೀತೆಗೆ ನಾವು ಕನೆಕ್ಟ್ ಮಾಡಬೇಕು. ಸೊ ಈ ಕನೆಕ್ಷನಿಂದ ಅಥವಾ ಲಿಂಕಿಂದ ನಮಗೆ ಸಾಕಷ್ಟು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಸಿಕ್ಕುತ್ತೆ, ಇದು ನಾವು ಮುಂದುವರಿಸಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಆಮೇಲೆ ಬಿ ಎಂ ವಿಶ್ವನಾಥ್ ರಾಮಸಾಗರ್ ಬಳ್ಳಾರಿ ಜಿಲ್ಲೆಯಿಂದ ಹೇಳಿದರು ದಟ್ ಈ ಕಾರ್ಯಕ್ರಮ 13ನೇ ತಾರೀಕು ನೀವು ಏನು ಬ್ರಾಡ್ಕಾಸ್ಟ್ ಮಾಡಿದ್ದೀರ ಅದು ಬಹಳ ನಮಗೆ ಯೂಸ್ಫುಲ್ ಆಯಿತು, ಇದರಿಂದ ಸಾಕಷ್ಟು ಅನಾಹುತನ ನಾವು ತಡ್ಕೋಬೋದು. ಈ ಕಂಪ್ಲಿ ತಾಲೂಕಿನಲ್ಲಿ ಭತ್ತ ಆಮೇಲೆ ಬಾಳೆ ಆಮೇಲೆ ಬೇರೆ ಕ್ರಾಪ್ಸ್ನ ಎಲ್ಲ ನಾವು ಬೆಳೀತಾ ಇದ್ದೀವಿ. ಆಮೇಲೆ ಏನಾಗಿದೆ ಅಂದರೆ ಈ ಭತ್ತ ಆಮೇಲೆ ಬಾಳೆ ಬೆಳೆಗೆ ಸಾಕಷ್ಟು ಹಾನಿಯಾಗಿದೆ ಇದರಿಂದ ಜೋರು ಮಳೆಯಿಂದ. ಸೊ ಹಾಗಾಗಿ ವಿ ಹ್ಯಾವ್ ಸಫರ್ಡ್ ಎ ಲಾಟ್ ಅಂದರೆ ನಮ್ಗೆ ಸಾಕಷ್ಟು ಅನಾನುಕೂಲ ಆಗಿದೆ. ಸೊ ಇದರಿಂದ ಜೋರು ಮಳೆಯಿಂದ ಸಾಕಷ್ಟು ನಮಗೆ ಅನಾನುಕೂಲ ಆಗಿದೆ, ನಷ್ಟ ಆಗಿದೆ, ಆಮೇಲೆ ನೀರಲ್ಲಿ ನಿಂತು ಬಿಟ್ಟಿದೆ. ಸೊ ಇದೆಲ್ಲ ಪ್ರಾಬ್ಲಮ್ಸು ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಹಾಂ ಎದುರಿಸ್ತಾ ಇದ್ದೀವಿ. ಸೊ ನಾವು ಏನು ಮಾಡಬೇಕಂದ್ರೆ, ಈ ಥರ ಇನ್ಫಾರ್ಮೇಷನ್ ನಮಗೆ ಟೈಮ್ ಟೈಮ್ಗೆ ಸಿಗ್ತಾ ಇದ್ರೆ ನಮಗೆ ಸಾಕಷ್ಟು ಪರಿಹಾರ ಸಿಕ್ಕತ್ತೆ. ಆಮೇಲೆ ಶಿವಮೂರ್ತಿ ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲಿಂದ ಹೇಳ್ತಾರೆ, ಈ ಹವಾಮಾನ ಮಿತ್ರ ಪ್ರೋಗ್ರಾಮಿಂದ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇದೇ ಥರ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನಾ ಪ್ರೋಗ್ರಾಮ್ನಲ್ಲೂ ಕೆಲವು ಸಲ ಈ ಹವಾಮಾನ ಮಿತ್ರ ಪ್ರೋಗ್ರಾಮ್ ಥರ ಸಾಕಷ್ಟು ಅವ್ರ ಮಾಹಿತಿ ನಮಗೆ ಸಿಕ್ಕಿದೆ. ಬಟ್ ಇದು ಏನಂದರೆ, ನಮ್ಮ ಕರ್ನಾಟಕದಾಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೀವು ನಮಗೆ ಕೊಡ್ತಾ ಇದ್ದೀರಾ. ಸೊ ಇದರಿಂದ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಆಮೇಲೆ ಎಗ್ರೋಫಾರೆಸ್ಟ್ರಿ ಆಗಲಿ ಇದಕ್ಕೆ ಸಾಕಷ್ಟು ನಮಗೆ ಹೆಲ್ಪ್ ಸಿಕ್ಕತ್ತೆ. ಇದನ್ನ ಈ ಪ್ರೋಗ್ರಾಮ್ ನಾವು ಕಂಟಿನ್ಯೂ ಮಾಡಬೇಕು. ಆಮೇಲೆ ಮಂತಪ್ಪ ಹಾವೇರಿ ಬಾಗಲಕೋಟೆ ಇಂದ ಏನು ಹೇಳ್ತಾರೆ ಅಂದರೆ, ನಮಗೆ ಮುಂದೆ ಏನು ಎಷ್ಟು ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಯಾರ ಥರ ಮಳೆ ಬರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಡಾಕ್ಟರ್ ಪಾಟೀಲ್ ಅವರು ಕೊಟ್ಟಿದ್ದಾರೆ, ಇದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ. ಸೊ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿ ಅವರೇ, ಇಷ್ಟೆಲ್ಲ ನಮ್ಮ ಕೇಳುಗರು ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ಮಾಹಿತಿಯನ್ನು ಕಳಿಸಿದ್ದಾರೆ, ಅದಕ್ಕೆ ತಾವು ಉಪಯುಕ್ತವಾದ ಉತ್ತರವನ್ನು ಕೂಡ ನೀಡಿದ್ದೀರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ಕೇಳುಗರೆ ಕೇಳ್ತಾ ಇರಿ, ಇನ್ನೂ ಉಪಯುಕ್ತವಾದ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಮುಂಬರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋರಿದ್ದಾರೆ. ಇನ್ನೂ ನಾವು 21 ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ, ಈಗ ಇದು ಕೇವಲ ಇವತ್ತಿಂದು 5ನೇ ಕಾರ್ಯಕ್ರಮ ಆಗಿದೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಹವಾಮಾನ ಮಿತ್ರ ಸರಣಿಯ 5ನೇ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು, ಸಮಯ 7:20. ಕೃಷಿಕರು ಮತ್ತು ಕಾರ್ಮಿಕರು ತಮ್ಮ ಬಡತನದ ಕಾರಣಗಳ ಬಗ್ಗೆ ಯೋಚನೆ ಮಾಡಬೇಕು. ಇವರ ಬಡತನ ಇವರನ್ನು ಶೋಷಣೆ ಮಾಡಿದವರ ಶ್ರೀಮಂತಿಕೆಯಲ್ಲಿ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದು ತೀರಾ ಅಪರೂಪ. ಎಂದಿಗೂ ರೇಡಿಯೋ ಕೇಂದ್ರಕ್ಕೆ ಕಾಲಿಡದಿದ್ದ ಅವರು 1947 ನವೆಂಬರ್ 12 ದೆಹಲಿ ಆಕಾಶವಾಣಿಗೆ ಭೇಟಿ ನೀಡಿದರು. ದೇಶದ ವಿಭಜನೆಯಿಂದ ಉಂಟಾದ ಹಿಂಸಾಚಾರ ಹಾಗೂ ನಿರಾಶ್ರಿತರ ಸಮಸ್ಯೆಗಳನ್ನು ನಿರ್ವಹಿಸಲು ರೇಡಿಯೋ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಎಂದು ಅವರು ಕಂಡುಕೊಂಡರು. ದೇಶದ ಮೂಲೆ ಮೂಲೆಯ ಜನರು ಗಾಂಧೀಜಿಯವರ ಧ್ವನಿಯನ್ನ ಕೇಳುವಂತೆ ಮಾಡಿದ್ದು ಇದೇ ಆಕಾಶವಾಣಿ. ಇತಿಹಾಸದ ಅಮೂಲ್ಯ ಕ್ಷಣಗಳನ್ನ ಸೆರೆಹಿಡಿದ ಆಕಾಶವಾಣಿಗೀಗ 90 ಹರೆಯ ಜನಮನದ ದನಿ ಆಕಾಶವಾಣಿ. ಈಗ ರಶ್ಮಿ ಪುರೋಹಿತ್ ಅವರು ಹಾಡಿರುವ ಅಂಬಾಬಾಯಿಯವರ ಭಕ್ತಿ ರಚನೆಯನ್ನು ಕೇಳೋಣ. Thank you. ನಗೆ ಮೊಗಚ್ಚಲುವೆ ಖಗವಾಹನ ಪ್ರಿಯೇ, ನಗೆ ಮೊಗಚ್ಚಲುವೆ ಖಗವಾಹನ ಪ್ರಿಯೇ, ಜಗದೊಡೆಯನ ತೋರೆ ಜಗದೊಡೆಯನ ತೋರೆ, ನಗಧರನ ನಿತ್ಯ ಬಗೆ ಬಗೆ ಲೀಲೆಯ, ನಗಧರನ ನಿತ್ಯ ಬಗೆ ಬಗೆ ಲೀಲೆಯ, ಸುಗುಣವಂತೆ ತಿಳಿಸೆ ಸುಗುಣವಂತೆ ತಿಳಿಸೆ, ಮುದುಮುಖದ ಲಕುಮಿ ಎನಗೆ ಶುಭ ಜ್ಞಾನವ ನೀಡೆ, ಮುದುಮುಖದ ಲಕುಮಿ ಓಂಕಾರನಾಥ್ ಹವಾಲ್ದಾರ್ ಅವರು ಹಾಡಿರುವ ಇಂದಿರೇಶರ ಭಕ್ತಿ ರಚನೆ ಬಾರೇ ನಮ್ಮನೆ ತನಕ